ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಬಹು ಬೇಡಿಕೆಯನ್ನು ಪಡೆದಿವೆ. ಅದರಲ್ಲೂ ಗೇರುಬೀಜ, ಗೇರುಬೀಜದ ಸಿಪ್ಪೆ ಹಾಗೂ ಗೇರುಬೀಜದ ಎಣ್ಣೆಯನ್ನು ಅನೇಕ ಕೈಗಾರಿಕಾ ಉಪಯೋಗಗಳಲ್ಲಿ ಬಳಸ್ತಾರೆ. ಅಲ್ಲದೆ ತಾಜಾ ಗೇರು ಹಣ್ಣಿನಿಂದ ಹಲವಾರು ಮೌಲ್ಯವರ್ಧಿತ ಪದಾರ್ಥಗಳನ್ನು ಕೂಡ ತಯಾರಿಸ್ತಾರೆ. ಇದರಲ್ಲಿನ ಪೋಷಕಾಂಶಗಳ ವಿಷಯಕ್ಕೆ ಬಂದರೆ, ಗೋಡಂಬಿ ಬೀಜಗಳು ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದ್ದು, ಸರಿಯಾದ ಪ್ರಮಾಣದಲ್ಲಿ ಗೋಡಂಬಿ ಸೇವನೆ ಮಾಡಿದರೆ ಅದು ತುಂಬಾ ಶಕ್ತಿದಾಯಕ ಮತ್ತು ಪೌಷ್ಟಿದಾಯಕ ಆಹಾರವಾಗಿರುತ್ತದೆ. ನೀವು 100 ಗ್ರಾಂ ಗೋಡಂಬಿಯನ್ನು ತೆಗೆದುಕೊಂಡ್ರೆ ಅದರಲ್ಲಿ 553 ಕ್ಯಾಲೋರಿ ಶಕ್ತಿ, 18 ಗ್ರಾಂ ಪ್ರೋಟೀನು, 44 ಗ್ರಾಂ ಕೊಬ್ಬು ಮತ್ತು 30 ಗ್ರಾಂ ಕಾರ್ಬೋಹೈಡ್ರೇಟ್ ಇರುತ್ತೆ. ಇವುಗಳಲ್ಲಿ ಮುಖ್ಯವಾಗಿ ಹೃದಯಕ್ಕೆ ಉಪಯೋಗಕಾರಿಯಾದಂತಹ ಕೊಬ್ಬುಗಳು ಇರುತ್ತವೆ. ಈ ಗೋಡಂಬಿ ಬೀಜಗಳಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಫಾಸ್ಫರಸ್, ಕಬ್ಬಿಣ, ತಾಮ್ರ, ಜಿಂಕ್ ಇವು ಹೆಚ್ಚಾಗಿರೋದ್ರಿಂದ ಇವು ಮೂಳೆಗಳ ಸದೃಢತೆಗೆ ಮತ್ತು ಹಿಮೋಗ್ಲೋಬಿನ್ ನಿರ್ಮಾಣಕ್ಕೆ ಮತ್ತು ಶರೀರದ ನರಮಂಡಲದ ಕ್ರಿಯೆಗಳಿಗೆ ಬಹಳ ಸಹಕಾರಿಯಾಗುತ್ತವೆ. ಅಲ್ಲದೆ ವೈಟಮಿನ್ ಇ, ಕೆ, B1, B6, B9 ಮೊದಲಾದ ವಿಟಮಿನ್ಗಳು ಶರೀರದ ಬೆಳವಣಿಗೆಗೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಅಲ್ಲದೆ ಈ ಔಷಧೀಯ ಗುಣಗಳಿಗೆ ಬಂದರೆ, ಎಲೆ ಮತ್ತು ತೊಗಟೆಯ ಕಷಾಯಗಳು ಅತಿಸಾರ, ಅಜೀರ್ಣ, ಕಫ ಮತ್ತು ಜ್ವರಗಳಲ್ಲಿ ಬಳಸುತ್ತಾರೆ. ಗೋಡಂಬಿ ಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಜಾಸ್ತಿ ಇದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಯಮಿತವಾಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿಯು ನಿಯಮಿತವಾಗಿ ಗೋಡಂಬಿ ಸೇವನೆ ಮಾಡಿದರೆ ಹೃದಯದ ಆರೋಗ್ಯ ಕಾಪಾಡಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಅಂದ್ರೆ ಇವತ್ತು ಗೋಡಂಬಿಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ ಬಂದಿದೆ. ಹೌದು ಸರ್, ಆಹಾರದಲ್ಲೂ ಕೂಡ ಇದೊಂದು ಆಹಾರದಲ್ಲೂ ಮತ್ತೆ ಔಷಧೀಯ ಗುಣಗಳಲ್ಲೂ ಮತ್ತು ವಿದೇಶಿ ವಿನಿಮಯದಲ್ಲೂ ಇದು ಮುಂದಿದೆ. ಅಂದ್ರೆ ವಾಣಿಜ್ಯಾತ್ಮಕವಾಗಿ ಕೂಡ ನಮ್ಮ ರೈತರಿಗೆ ಅದು ನೀರಿಲ್ಲದ ಪ್ರದೇಶದಲ್ಲಿ ಬೆಳೆಯುವಂತ ಒಂದು ನೀರಿನ ಅಗತ್ಯತೆ ಕಡಿಮೆ ಮತ್ತೆ ಕೀಟರೋಗ ಬಾಧೆನು ಕಡಿಮೆ. ಬೇರೆ ತೋಟಗಾರಿಕೆ ಬೆಳೆಗಳಿಗೆ ಹೋಲಿಸಿದ್ರೆ ನೀರಿನ ಅಗತ್ಯತೆ ಮತ್ತು ಒಣ ಬೇಸಾಯದಲ್ಲಿ ಇದು ಸುಲಭವಾಗಿ ಬೆಳೆಯಬಹುದು. ಆಯ್ತು ಡಾಕ್ಟರ್ ಸುನೀತಾ ಮೇಡಮ್ ಅವರೇ, ಈಗ ಈ ಗೋಡಂಬಿ ಬೇಸಾಯದ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ. ಈ ಯಾವ್ಯಾವ ಪ್ರದೇಶದಲ್ಲಿ ನಾವು ಅಗದಿ ಏನು ಜಾಸ್ತಿ ಈಗ ಲಾಭ ಮಾಡಬೇಕು, ನಮ್ಮ ರೈತರು ಆದಾಯ ಜಾಸ್ತಿ ಮಾಡ್ಕೊಳ್ಬೇಕು, ಮತ್ತೆ ಇದು ನಮ್ದು ಕೃಷಿಗೆ ಯೋಗ್ಯವಲ್ಲದ ಭೂಮಿ ಅಂತ ಹೇಳಿದ್ರಲ್ಲ, ನಾವು ಅಂತ ಪ್ರದೇಶದಲ್ಲಿ ಈ ಬೆಳೆ ಬೆಳಿಬಹುದಾ? ಹೌದು ಸರ್. ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಅಲ್ಲಿ ಬೆಳೆದಿದ್ರೆ ಏನ್ ಮಾಡಬೇಕು, ಈ ಗುಡ್ಡದಲ್ಲಿ ಹೆಂಗ್ ಮಾಡಬೇಕು, ಅದು ನೀರಿಲ್ಲದ ಪ್ರದೇಶ ಅಲ್ಲಿ ಹೇಗೆ ನಾವು ಅದು ಸಸ್ಯವನ್ನು ಹಾಕಬೇಕಾಗುತ್ತೆ ಒಂದೊಂದಾಗಿ ಹೇಳಿ. ಹೌದು ಸರ್, ಮೊದಲನೇದಾಗಿ ಈ ಬೆಳೆಗೆ ಎಂತಹ ಮಣ್ಣು ಬೇಕಂದ್ರೆ ಎಲ್ಲಾ ವಿಧವಾದ ಮಣ್ಣುಗಳಲ್ಲೂ ಬೆಳೆಯಬಹುದು. ಆದ್ರೆ ಕೆಂಪು ನೀರು ಬಸಿದು ಹೋಗುವಂತವ ಕೆಂಪು ಗೋಡು ಮಣ್ಣು, ಜಂಬಿಟ್ಟಿಗೆ ಮತ್ತು ಮಧ್ಯಮ ಕಪ್ಪು ಮಣ್ಣಲ್ಲಿ ಬೆಳಿಬಹುದು. ನೀರು ನಿಲ್ಲಬಾರದು, ತೇವಾಂಶ ಬಸ್ತು ಹೋಗ್ತಾ ಇರಬೇಕು, ಆ ತರ ಮಣ್ಣಾದ್ರೆ ಉತ್ತಮ. ಆದರೆ ಜೇಡಿ ಮಣ್ಣು ಚೌಳು ಹಾಗೂ ಜೌಗು ಪ್ರದೇಶಗಳಲ್ಲಿ ಬೆಳೆಯಕ್ಕಾಗಲ್ಲ. ನೀರಿನ ತೇವಾಂಶ ಕಡಿಮೆ ಇದ್ರೂ ಪರವಾಗಿಲ್ಲ, ಆದರೆ ನೀರು ಚೆನ್ನಾಗಿ ಬಸ್ತು ಹೋಗುವಂತ ಮಣ್ಣಿದ್ರೆ ಉತ್ತಮ. ಅಲ್ಲದೆ ಹವಾಮಾನ ವಿಷಯಕ್ಕೆ ಬಂದ್ರೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿರಬೇಕು ಮತ್ತೆ ಉಷ್ಣಾಂಶ 25 ಡಿಗ್ರಿಯಿಂದ 40 ಡಿಗ್ರಿವರೆಗೂ ತಡೆದುಕೊಳ್ಳುತ್ತೆ. ಅಂತಹ ವಾತಾವರಣದಲ್ಲಿ ಬೆಳೆಯಬಹುದು ಹಾಗೂ ಸಮುದ್ರ ಮಟ್ಟದಿಂದ 1000 ಮೀಟರ್ ಎತ್ತರದಲ್ಲೂ ಕೂಡ ಇದನ್ನ ಬೆಳಿಬಹುದು. 50 ರಿಂದ 350 ಸೆಂಟಿಮೀಟರ್ ಮಳೆ ಸಾಕಾಗುತ್ತೆ. ಏನು ಒಂದು ಪ್ರಮುಖ ವಿಷಯ ಏನಂದ್ರೆ ನೀರು ನಿಲ್ದಂಗೆ ನೋಡ್ಕೋಬೇಕು. ನೀರಿನ ಅಂಶ ಕಡಿಮೆ ಆದರೂ ಪರವಾಗಿಲ್ಲ, ತೇವಾಂಶ, ಆದರೆ ನೀರು ನಿಲ್ಬಾರ್ದು. ನೀರು ಚೆನ್ನಾಗಿ ಬಸಿದು ಹೋಗುವಂತ ಮಣ್ಣನ್ನು ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಇದು ಒಂಥರ ವ್ಯತಿರಿಕ್ತವಾದ ಗಿಡ ಅಂತ ಬೆಳೆ ಅಂತಾನು ಹೇಳ್ಬೋದು. ಅಂದ್ರೆ ನಮ್ ದೇಶದಲ್ಲಿ ಮಳೆ ಪ್ರಮಾಣ ಸಹಜವಾಗಿ ಇರೋದಿಲ್ಲ, ಅದು ಒಂದ್ಸರಿ ಜಾಸ್ತಿ ಬರ್ತದೆ, ಒಂದ್ಸರಿ ಕಡಿಮೆ ಆಗ್ತದೆ. ಇದಾಗಲ್ಲ, ಮಳೆ ನೀರೇ ಇಲ್ಲದೆ ಹೋದ್ರೂ ಕಡಿಮೆ ಇದ್ರು ಸಾಕಾಗ್ತದೆ. ಒಂದೆರಡು ಮೂರು ವರ್ಷಕ್ಕೆ ನೀರು ಇಲ್ಲದೆ ಹೋದ್ರೂ ನಡೀತದೆ. 50 ರಿಂದ 350 ಸೆಂಟಿಮೀಟರ್ ವರ್ಗೂ ಬೆಳೆಯುತ್ತೆ. ಎಷ್ಟು ಮಳೆ ನೀರನ್ನು ಕೂಡ ತಡ್ಕೊಳ್ಳೋ ಶಕ್ತಿ ಇದೆ. ಎಷ್ಟೇ ಮಳೆ ಬೀಳಲಿ, ಒಂದೇ ಒಂದಂದ್ರೆ ಅದು ಬುಡದಲ್ಲಿ ನೀರು ನಿಲ್ಬಾರ್ದು. ಅದು ನೀರು ಜಾಸ್ತಿ ನಿಂತದ್ರಿಂದ ಏನಾಗುತ್ತೆ, ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಹೂ ಕಾಯಿ ಸರಿಯಾಗಿ ಕಚ್ಚೋದಿಲ್ಲ. ನೀರು ಚೆನ್ನಾಗಿ ಬಸ್ದೋಗ್ಬೇಕು, ತೇವಾಂಶ ಕಡಿಮೆ ಆದ್ರೂ ಪರವಾಗಿಲ್ಲ, ನೀರು ನಿಲ್ಬಾರ್ದು. ಆಯ್ತು ಡಾಕ್ಟರ್ ಸುನೀತಾ ಮೇಡಮ್ ಅವರೇ, ಈಗ ನಾವು ಗೋಡಂಬಿ ಗುಡ್ಡ ಪ್ರದೇಶದಲ್ಲಿ ಬೆಳಬೇಕು ಅಂತ ಆದ್ರೆ ಈಗ ಮಲೆನಾಡ ಇರುತ್ತೆ, ಕರಾವಳಿ ಇರುತ್ತೆ, ಅಥವಾ ಈಗ ಏನು ನಮ್ದು ತೀರಾ ಕಡಿಮೆ ಮಳೆ ಬೀಳುವಂತ ಪ್ರದೇಶ ಇರ್ತಾವ, ಹೀಗೆ ಬಳ್ಳಾರಿ, ರಾಯಚೂರು, ಈ ಪ್ರದೇಶದಲ್ಲೂ ಕೂಡ ಯಾವ ತರ ಬೆಳಿಬೇಕಾಗುತ್ತೆ? ಇದು ಮತ್ತೆ ಸಸ್ಯನ ತಯಾರು ಮಾಡಬೇಕಾ ಅಥವಾ ಬೀಜದಿಂದ ಬೆಳಿಬೇಕಾ? ಕಸಿ ಗಿಡಗಳು ಸೂಕ್ತ ಸರ್. ಬೀಜದಿಂದನೂ ಬೆಳಿಬಹುದು, ಆದ್ರೆ ಅವು ಇಳುವರಿಗೆ ನಿಧಾನಕ್ಕೆ ಬರುತ್ತೆ, 7 ರಿಂದ 8 ವರ್ಷ ತಗೊಳುತ್ತೆ ಮತ್ತೆ ಗುಣಮಟ್ಟ ಚೆನ್ನಾಗಿರೋದಿಲ್ಲ. ಆದ್ರಿಂದ ಕಸಿ ಗಿಡ ಶುರು ಮಾಡಿದ್ರೆ 2 ರಿಂದ 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ 3 ವರ್ಷದ ತನಕನು ಹೂವು ಬಂದ್ರೆ ತೆಗೆದ್ಬಿಡಿ, ತೆಗೆದಾಗ ಗಿಡದ ಬೆಳವಣಿಗೆ ಚೆನ್ನಾಗುತ್ತೆ, ಸದೃಢ ಆಗುತ್ತೆ, ರೆಂಬೆ ಕೊಂಬೆ ಜಾಸ್ತಿ ಬರುತ್ತೆ. ಆ 3 ವರ್ಷದ ನಂತರ ನೀವು ಕೊಯ್ಲನ್ನು ಶುರು ಮಾಡಬಹುದು. ಬೀಜದಿಂದನು ಮಾಡಬಹುದು, ಬಟ್ ಆ ಬೀಜದಿಂದ ಮಾಡಿದಂತ ಸಸಿಗಳನ್ನ ಬರೀ ಕಸಿ ಮಾಡ್ಲಿಕ್ಕೆ ಬೇರು ಸಸಿಯಾಗಿ ಬಳಸ್ತೀವಿ. ಇಳುವರಿ ನಿಧಾನಕ್ಕೆ ಬರುತ್ತೆ, 8-10 ವರ್ಷದ ತನಕ ಬರುತ್ತೆ, ಸ್ವಲ್ಪ ಕಡಿಮೆ ಇರುತ್ತೆ. ಆದ್ರಿಂದ ಉತ್ತಮ ಗುಣಮಟ್ಟದ ಕಸಿ ಗಿಡಗಳನ್ನ ಬಳಸೋದು ಬಹಳ ಉತ್ತಮ. ಅಂದ್ರೆ ಈಗ ನಾವು ಲಾಭದಾಯಕ ಕೃಷಿಯನ್ನ ನಮ್ಮ ರೈತರು ಮತ್ತೆ ಜನರು ಬಯಸ್ತಾರೆ, ಹಾಗಾಗಿ ನಮ್ಗೆ ಲಾಭನೇ ಬೇಕು. ಹೌದು, ಅಂದ್ರೆ ನಾವು ಪಾರಂಪರಿಕವಾಗಿ ಬೀಜ ಬೆಳೆಸಿ ಬೆಳೆಸೋದ್ರಿಂದ ತಡ ಆಗ್ತದೆ ಅಂತೀರಿ, ಕಡಿಮೆ ಇಳುವರಿ ಬರ್ತದೆ ಅಂತೀರಿ. ನಿಮ್ಗೆ ಗುಣಮಟ್ಟದ ನಿಮ್ದು ಬೀಜ ಸಿಗಬಹುದು, ಆದ್ರೆ ಬಹಳ ತಡ ಆಗ್ತದೆ. 9 ವರ್ಷ ಅಂದ್ರೆ ಏನದು? ತುಂಬಾ ಅಷ್ಟು ನೀವು ಕಸಿ ಮಾಡಿದ್ರೆ ಅದರಲ್ಲಿ ನೀವು ಒಂದು 6 ವರ್ಷ ಇಳುವರಿನೇ ತಗೋಬಹುದು. ನೋಡಿ, 3 ವರ್ಷದಿಂದನೇ ಶುರು ಆಗ್ಬಿಡುತ್ತೆ ಕಸಿ ಗಿಡದಲ್ಲಿ. 2 ವರ್ಷಕ್ಕೆ ಶುರು ಆಗುತ್ತೆ. ನಾವು ಗಿಡ ಬೆಳವಣಿಗೆ ಆಗ್ಲಿ ಅಂತೇಳಿ 3 ವರ್ಷದ ತನಕ ಕಾಯಿರಿ ಅಂತ ಹೇಳ್ತೀವಿ. 3 ವರ್ಷದ ಮೇಲ್ಪಟ್ಟು ನೀವು ಕೊಯ್ಲನ್ನ ಶುರು ಮಾಡಬಹುದು. ಆಮೇಲೆ ಇದರಲ್ಲಿ ಅಭಿವೃದ್ಧಿಪಡಿಸಿದ ತಳಿಗಳು ಜಾಸ್ತಿ ಇದಾವೆ. ಈ ನಮ್ಮ ಭಾರತದಲ್ಲೇ 45-50 ತಳಿಗಳು ಇವೆ. ಅದರಲ್ಲಿ ನಮ್ಮ ಕರ್ನಾಟಕ ಭಾಗದಲ್ಲಿ 10-12 ತಳಿಗಳನ್ನ ಬೆಳೀತಾರೆ. ಈ ಕಡೆ ಬೆಂಗಳೂರು ಕೋಲಾರ ಸೈಡ್ ಆದ್ರೆ ಚಿಂತಾಮಣಿ 1, ಚಿಂತಾಮಣಿ 2, ಉಲ್ಲಾಳ 1 ಅವುಗಳನ್ನ ಬೆಳಿಬಹುದು. ಈಗ ನಮ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ತಮ್ಗೆ ಕೇಳ್ತಾ ಇದ್ದೀನಿ. ನಮ್ಗೆ ಈಗ ಸಂಶೋಧನೆಗೆ ನಮ್ಗೆ ಗೋಡಂಬಿಗೆ ಮತ್ತೆ ಗೇರ್ ಬೀಜಕ್ಕೆ ಅಗದಿ ಪ್ರಾಶಸ್ತ ಸ್ಥಳ ಅಂತ ನಾವು ಉಳ್ಳಾಳ ನಾವು ಕೇಳಿದ್ದೇವೆ. ಗೇರು ಸಂಶೋಧನಾ ಕೇಂದ್ರನೇ ಇದೆ ಪುತ್ತೂರಲ್ಲಿ. ಕೇಂದ್ರ ಸರ್ಕಾರನೇ ಅದನ್ನ ಬಹಳ ಒಂದು 25-30 ವರ್ಷಗಳ ಹಿಂದೆನೆ ಅದೊಂದು ತಂದಿದೆ, ಸ್ಥಾಪನೆ ಮಾಡಿದೆ. ಅಲ್ಲಿ ಕೂಡ ತಮ್ದು ತಳಿಗಳು ಇರಬಹುದಲ್ಲ? ಹೌದು, ಅಭಿವೃದ್ಧಿ. ಉಳ್ಳಾಳ 1 ಇದೆ, ಉಳ್ಳಾಳ 2 ಇದೆ. ಅವುಗಳ ವಿಶೇಷತೆ? ವಿಶೇಷತೆ ಉಳ್ಳಾಳ 1 ಅಂದ್ರೆ ಹೆಚ್ಚು ಇಳುವರಿಗೆ ಬರುತ್ತೆ ಸರ್. ಉಳ್ಳಾಳ 1 ಗಿಡಕ್ಕೆ 20 ಕೆಜಿ ಬರುತ್ತೆ. ಇದರಲ್ಲಿ ಹಣ್ಣು ನಮ್ಗೆ ಗೋಡಂಬಿ ಅಂದ್ರೆ 2 ಭಾಗ ಸಿಗುತ್ತೆ, 1 ಬೀಜ 1 ಹಣ್ಣು. ಗೋಡಂಬಿ ಹಣ್ಣನ್ನ ನಾವು ಸಂಸ್ಕರಿಸಿದ ಪದಾರ್ಥಗಳಂತೆ ಈ ಜ್ಯೂಸು, ಜಾಮ್, ಜೆಲ್ಲಿ ಮತ್ತೆ ಬಹು ಜನಪ್ರಿಯವಾದ ಫೆನ್ನಿಯನ್ನು ಕೂಡ ಹೋಗ್ತದೆ. ಅದು ನಮ್ಮ ರಾಜ್ಯದಲ್ಲಿ ಇದೆಯಾ? ಅದು ಒಂದು ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾ ಇದೆ ಗೋವಾದಲ್ಲಿ ಜಾಸ್ತಿ. ಅಂದ್ರೆ ನಮ್ಮ ಅಂದ್ರೆ ಅಲ್ಲಿ ಕಳಿಸಬೇಕಾಗುತ್ತೆ, ಕಡಿಮೆ ಹಣ್ಣಿನ ಒಂದು ಶೇಖರಣೆ ಮಾಡಿ ಅಲ್ಲಿ ಕಳಿಸಿದ್ರೆ ಆಗುತ್ತೆ, ಕಡಿಮೆ ಪ್ರಮಾಣ ಮಾಡ್ತಾ ಇರಬಹುದಲ್ಲ ಕೆಲವೊಂದು ರೈತರು ಮಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ 10-5 ಎಕರೆ ಪ್ಲಾಟ್ ಅಲ್ಲಿ ಬೆಳೀತಾರೆ ಅಂದ್ರೆ ಅವ್ರಿಗೆ ಹಣ್ಣಿನ ಕೂಡ ಸಾಕಷ್ಟು ಬರ್ತದೆ. ಸ್ಥಳೀಯ ಮಾರುಕಟ್ಟೆಯಲ್ಲೂ ಕೂಡ ಮಾರ್ತಾರೆ, ಅದರಲ್ಲಿ ಕೆಲವು ಪದಾರ್ಥಗಳನ್ನು ತಯಾರಿಸ್ತಾರೆ. ಅದು ಸಂಸ್ಕರಿಸಿದ ಒಂದು ಇದನ್ನ ಅರೇಕನ ಉತ್ಪಾದನೆ ಮಾಡುವ ಒಂದು ಇದಿಲ್ಲ ಕರ್ನಾಟಕದಲ್ಲಿ? ಇರಲಿಕ್ಕಿಲ್ಲ, ಇಲ್ಲಿಲ್ಲ ಸರ್, ಇಲ್ಲಿ ಜನಪ್ರಿಯತೆ ಇಲ್ಲ. ಗೋವಾ ಕಡೆ ಅಲ್ಲೇ ಹೋಗಬೇಕಾಗುತ್ತದೆ. ಇಲ್ಲಿ ಸ್ಥಳೀಯ ಹೆಸರು ಪಡ್ಕೊಂಡಿದೆ. ಯಾಕಂದ್ರೆ ನಮ್ಮ ರೈತರಿಗೆ ನಮ್ದು ಮತ್ತೇನಲ್ಲ, ನಮ್ಮ ರೈತರಿಗೆ ಆದಾಯ ಆಗಬೇಕು. ಈಗ ನಾವು ಕಬ್ಬು ಬೆಳೆಯುತ್ತೇವೆ, ಕಬ್ಬಿನ ಬೇಸಾಯ ನಾವು ಸಕ್ಕರೆ ತಗೋತೇವೆ, ಮತ್ತೆ ಅದನ್ನು ಕೂಡ ಇದು ಉಳಿದು ಕಾಕಂಬಿ ಮತ್ತೆ ಅದು ಆ ಇದಕ್ಕೆ ಹೋಗ್ತದೆ ಅದು ಏನು ಸರ್? ಇಲ್ಲಿ ಏನಾಗುತ್ತೆ ಅಂದ್ರೆ ರೈತರು ಸ್ಥಳೀಯ ಮಾರುಕಟ್ಟೆಯಲ್ಲಿ ಕೂಡ ಮಾರ್ತಾರೆ, ಸ್ವಲ್ಪ ಬೇಡಿಕೆ ಇದೆ ಅದಕ್ಕೆ. ಇಲ್ಲ ಅಂದ್ರೆ ಅದು ಜ್ಯಾಮ್ ಮತ್ತೆ ಜ್ಯೂಸ್ ತಯಾರಿಸಿ ಮಾಡಬಹುದು ಸರ್. ಅದೇನಂದ್ರೆ ಸ್ವಲ್ಪ ಹಣ್ಣು ಜಿಗುಟಿರುತ್ತೆ, ಸ್ವಲ್ಪ ಅದನ್ನ ರಸವನ್ನು ತೆಗೆದು ಒಂದು ಸುಣ್ಣದ ಕ್ಲೋರೈಡ್ ಇದ್ರಲ್ಲಿ ಸ್ವಲ್ಪ ಹೊತ್ತು ಬಿಟ್ರೆ ಆ ಜಿಗುಟತನ ಕಡಿಮೆ ಆಗುತ್ತೆ. ಆಮೇಲೆ ನೀವು ಯಾವುದೇ ಪದಾರ್ಥ ತಿಂತಾರೆ. ಕೆಲವು ಮರಗಳ ಹಣ್ಣು ತುಂಬಾ ಒಗರು ಸರ್ ಚೆನ್ನಾಗಿರುತ್ತೆ, ಸ್ವಲ್ಪ ಕೆಲವು ಜಾಸ್ತಿ ಮರಗಳ ಹಣ್ಣುಗಳು ಅದು ತಿಂದ್ರೆ ಕೆಂಪು ಬರ್ತದೆ. ಹೌದು, ಹಾಗಾಗಿ ಒಗರು ಜಾಸ್ತಿ, ಅದು ಗೊತ್ತಿದ್ದವ್ರು ಮಾತ್ರ ತಿಂತಾರೆ. ಹೌದೌದು. ಹಾಗಾಗಿ ಇನ್ನು ಯಾವ್ಯಾವ ತಳಿಗಳನ್ನ? ಉಳ್ಳಾಳ 1, UN50 ಭಾಸ್ಕರ, ಅದು ನಮ್ಮ ಆ ಕಡೆ ಭಾಗಕ್ಕೆ ಚೆನ್ನಾಗಿ ಸೂಕ್ತ ಆಗುತ್ತೆ. ಕೋಲಾರ, ಬೆಂಗಳೂರು ಅಂದ್ರೆ ಚಿಂತಾಮಣಿ 1, ಚಿಂತಾಮಣಿ 2, VRI 3, Vengurla 4, 7, 8 ಈ ತಳಿಗಳನ್ನ ಹೆಚ್ಚಾಗಿ ಬಿಡಬಹುದು. ಅಲ್ಲದೆ ನಾವಿವಾಗ ಏನು ಗೋಡಂಬಿ ಸಂಶೋಧನಾಕ್ಕೆ ಇದು ಅಂತ ಹೇಳಿದ್ವಲ್ಲ ಪುತ್ತೂರ್ ಅವರು, ಅವ್ರ ನೇತ್ರ ಜಂಬೋ ನೇತ್ರ ವಾಮನ ಅಂತಾನು ಮಾಡಿದ್ದಾರೆ. ನೇತ್ರ ಜಂಬೋದಲ್ಲಿ ಇದು ಇತ್ತೀಚೆಗೆ ಬಿಡುಗಡೆಯಾದ ತಳಿ. 1 ಬೀಜ ನಿಮಗೆ 12 ಗ್ರಾಂ ವರೆಗೂ ಬರುತ್ತೆ. ಓ, ಅಷ್ಟು ದೊಡ್ಡ! ಅದಕ್ಕೆ ಅದು ಜಂಬೋ ಅಂತ ಇಟ್ಟಿರೋದು. ನೇತ್ರ ವಾಮನ ಅಂದ್ರೆ ಬೀಜಗಳು. ಇನ್ನು ನೇತ್ರ ವಾಮನ ಅಂದ್ರೆ ಇದು ಗಿಡ್ಡ ತಳಿಯಾಗಿದೆ. ಈ ನಮ್ಮ ಕಡಿಮೆ ಅಧಿಕ ಸಾಂದ್ರತೆಯನ್ನ ಬಳಸಿ ಮಾಡೋದಕ್ಕೆ ಸೂಕ್ತವಾದ ತಳಿಯಾಗಿದೆ ಸರ್. ಇದರಲ್ಲಿ ಮತ್ತೆ ಯಾವ ತಳಿಗಳಿದಾವೆ? ಸುಮಾರು ಇದೆ ಸರ್, ಆಂಧ್ರಪ್ರದೇಶದಿದೆ, ತಮಿಳ್ನಾಡದಿದೆ. ತಮಿಳ್ನಾಡದೆಲ್ಲ ರುದಾಚಲಂ ಅಂತ ಬರುತ್ತೆ, ಆಂಧ್ರಪ್ರದೇಶದ ವೆಂಗುರ್ಲಾ ಅಂತ ಬರುತ್ತೆ, ಇನ್ನ ಒಡಿಸಾದು ಇದೆ. ಆಯಾ ಇದು ತಮಿಳ್ನಾಡದಿರಬಹುದು. ಹೌದು ಹೌದು ಸರ್, VRI 3 ಅಂತ ರುದಾಚಲಂ ಊರು ಅಲ್ಲಿ. ಹೌದು ಹೌದು. ಈ ತಳಿ ನಿಮಗೆ ಅಂತರ 3x3 ಅಂತರಕ್ಕೆ ಒಳ್ಳೆ ತಳಿಯಾಗಿದೆ ಸರ್. ಅಧಿಕ ಸಾಂದ್ರತೆಯಲ್ಲಿ ನೀವು ಕೃಷಿ ಮಾಡಬೇಕಂದ್ರೆ ಸೂಕ್ತವಾದ ತಳಿಯಾಗಿದೆ. ಆಮೇಲೆ ಡಾಕ್ಟರ್ ಸುನೀತಾ ಮೇಡಮ್ ಅವರು, ಈಗ ನಾವು ಯಾವುದೋ ಒಂದು ಪ್ರದೇಶದಲ್ಲಿ ಈಗ ಒಂದು ಉಳ್ಳಾಳ ತಳಿಯನ್ನು ನಾವು ತಂದು ಸಸಿನ ನಾಟಿ ಮಾಡಿದ್ವಿ ಅಂತ ಇಟ್ಕೊಳ್ರಿ, ಅದು 3 ವರ್ಷದ ನಂತರ ಇಳುವರಿ ಕೊಡಕ್ಕೆ ಶುರು ಮಾಡುತ್ತೆ. ಈಗ 5 ವರ್ಷ ಅಥವಾ ಅದು ಆ ಗಿಡ ಸಮೃದ್ಧವಾಗಿ ಬೆಳೆದ ಮೇಲೆ ಒಂದು ಬೆಳೆಯಲ್ಲಿ ಎಷ್ಟು ಒಂದು ಪ್ರಮಾಣದ ಉತ್ಪಾದನೆ ಕೊಡಬಹುದು ಸರ್? ಏನಾಗುತ್ತೆ ಅಂದ್ರೆ ಉಳ್ಳಾಳ ಈ ತಳಿಗಳೇನಾದ್ರೆ 3 ವರ್ಷದಿಂದ ಶುರು ಆಗುತ್ತೆ. ನೀವು ಕೊಯ್ಲು ಶುರು ಮಾಡೋದು ಸಾಮಾನ್ಯವಾಗಿ ಉತ್ತಮ ತಳಿ ಅಂತ ಅಂದ್ರೆ 10 ವರ್ಷಕ್ಕೆ ಮೀರಿದ ಮರ ಆದ್ರೆ ನಮಗೆ ಸುಮಾರು ಕ್ವಿಂಟಾಲ್ ವರ್ಗೂ ನಮಗೆ ಉತ್ತಮ ಬೀಜಗಳು ಸಿಗುತ್ತೆ. ಮರಗಳು ಜಾಸ್ತಿನೂ ಕೊಡಬಹುದು, ಇದಕ್ಕಿಂತ ಜಾಸ್ತಿ ಸಮೃದ್ಧವಾಗಿ ಬೆಳೆದವು. ಹೌದು, ಮತ್ತೆ ಅವಕ್ಕೆ ಎಲ್ಲ ಪೋಷಕಾಂಶಗಳನ್ನು ಸರಿಯಾಗಿ ನಿಯಮಿತವಾಗಿ ಕೊಟ್ಟಾಗ ಜಾಸ್ತಿ ಬರುತ್ತೆ. ಈಗ ಮತ್ತೆ ಅವುಗಳ ನಿರ್ವಹಣಾ ಕ್ರಮ ಯಾವ್ದು ಮೇಡಮ್? ಈಗ ಸರಿ ವರ್ಷನೂ ನಾವು ಅದನ್ನ ಡೇಕರ್ಕೆ ನೋಡ್ಕೊಳ್ಬೇಕಾ? ಹೌದು, ಯಾವ ತರ ಗೊಬ್ಬರ ಹಾಕ್ಬೇಕು? ಈಗ ಕೆಲವು ಪ್ರದೇಶದಲ್ಲಿ ಈಗ ಮಲೆನಾಡಲ್ಲಿ ಎಲ್ಲ ಏನು ಹಾಕದೇ ಇಲ್ಲ. ಹೌದು ಸರ್, ಅದು ಸ್ವಲ್ಪ ಆ ಕಡೆ ಈ ಕಡೆ ಕಸವನ್ನು ತೆಗೆದಿರ್ತಾರೆ, ಏನು ಮಾಡೋದಿಲ್ಲ, ಹಂಗೆ ಬಿಟ್ಬಿಡ್ತಾರೆ, ತನ್ನ ಪಡಿ ತಾನು ಅದು ಬೆಳೆಗಳನ್ನು ಕೊಡ್ತಾನೆ ಹೋಗ್ತದೆ. ಸರಿ, ಕೃಷಿ ಮಾಡ್ಬೇಕು ಅಂತ ನಿರ್ಧರಿಸಿದ ಮೇಲೆ ನಾವು 1 ಘನಮೀಟರ್ ಅಡಿ ಉದ್ದ ಅಗಲ ಮತ್ತೆ ಆಳದ ಗುಂಡಿಗಳನ್ನ ತೆಗೆದು ಮೇಲ್ಮಣ್ಣು ಏನಿರುತ್ತೆ ಹಾಗೆ ಇಟ್ಕೋಬೇಕು. ಮೇಲ್ಮಣ್ಣು ಮತ್ತೆ ಒಂದು 5 ಕೆಜಿಯಷ್ಟು ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ, 1-2 ಕೆಜಿ ಕೋಳಿ ಗೊಬ್ಬರ, 200 ಗ್ರಾಮ್ ರಾಕ್ ಫಾಸ್ಫೇಟ್ ಅಂತ ಸಿಗುತ್ತೆ, ಅದನ್ನ ಹಾಕಿ ಈ ಗುಂಡಿಗಳನ್ನ ತಯಾರಿ ಮಾಡ್ಕೋಬೇಕು. ನಾಟಿ ಮಾಡಲು ಕಸಿ ಮಾಡಿದ ಗಿಡಗಳನ್ನೇ ಬಳಸಬೇಕು. ಈ ಕಸಿ ಮಾಡಲು 3-4 ತಿಂಗಳ ಗೇರು ಬೇರು ಸಸಿಗಳನ್ನ ಬಳಸ್ಕೋಬೇಕು. ಈ ಬೇರು ಸಸಿಗೆ ನಾವು ಏನು ಬೆಣೆ ಕಸಿ ಮಾಡ್ತೀವಲ್ಲ, ಉತ್ತಮ ತಳಿಯ ಸಸಿಗಳನ್ನು ತಂದು ಕಸಿ ಮಾಡಬೇಕು. ಏನು ಬೆಣೆ ಕಸಿ ಅಥವಾ ವೆಡ್ಜ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಲ್ಲ, ಈ ಸಸಿಗಳನ್ನ ಸುಮಾರು ನೀವು 9-12 ತಿಂಗಳು ವಯಸ್ಸಿನ ಸಸಿಗಳನ್ನ ನೀವು ನಾಟಿಗೆ ಬಳಸಬಹುದು. ಉತ್ತಮವಾದ ನಾಟಿ ಕಾಲ ಅಂದ್ರೆ ಜೂನ್ ಮತ್ತೆ ಆಗಸ್ಟ್, ಜೂನ್ರಿಂದ ಆಗಸ್ಟ್ ವರೆಗೂ ನೀವು ಮಾಡಬಹುದು. ಈ ಸಸಿಗಳಿಗೆ ಅಂತರ ಕೊಡಬೇಕಾದ್ರೆ ಸಾಮಾನ್ಯವಾಗಿ 8x8 ಮೀಟರ್ ಹೇಳ್ತೀವಿ ನಾವು. ಈ ವಿಧಾನದಲ್ಲಿ ಸುಮಾರು 150 ಗಿಡಗಳು ಕೂರ್ತವೆ ಒಂದು ಹೆಕ್ಟೇರಿಗೆ. ಸಾಂದ್ರತೆಯಲ್ಲಿ ಬಳಸಬೇಕಂದ್ರೆ ಇದರ ಅರ್ಧ 4x4 ಅಂದ್ರೆ ಸುಮಾರು 625 ಗಿಡಗಳು ಕೂರುತ್ತೆ. ಇನ್ನ ಒಂದು ಪದ್ಧತಿ ಇದೆ, ಅಧಿಕ ಸಾಂದ್ರತೆ, ಇದರಲ್ಲಿ ನೀವು ಸಮತಟ್ಟಾದ ಜಾಗಕ್ಕೆ ಹೇಳ್ತಾ ಇರೋದು. ಹೌದು, ಗುಡ್ಡಗಾಡಲು ಬಳಸಬಹುದು, ಗುಡ್ಡಗಾಡಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಹೌದು, ಯಾಕಂದ್ರೆ ಕಡಿಮೆ ಪ್ರದೇಶಕ್ಕೆ ಆ ಗಿಡಗಳು ಟೊಂಗೆಗಳು ಒಂದಕ್ಕೊಂದು ಆಗದೇ ಇಲ್ಲ, ಎತ್ತರ ಇರ್ತದೆ. ಹೌದು, ತೀರ ಇರುತ್ತೆ, ಹತ್ರನೇ ಇರಬಹುದು ಅಲ್ಲಿ. ಓಕೆ, 7.5 ಇಂದ ಸ್ಟಾರ್ಟ್ ಮಾಡಬಹುದು. 7.5 ಮೀಟರ್ ಕೊಡಬಹುದು. ಅಂದ್ರೆ ಮೇಲ್ಗಡೆ ಒಂದು ಗಿಡ 5 ಫೂಟ್ ಅಂತರ ಇದ್ರು ಕೆಳಗಡೆ ತಗ್ಗದಲ್ಲಿ ಇರುತ್ತೆ. ಹೌದು, ಹಾಗಾಗಿ ಬೆಳವಣಿಗೆ ಆದ್ರೆ ಅದು ಅಲ್ಲಿ ಮೇಲೆ ಹೋಗುತ್ತೆ, ಇದು ಇಲ್ಲಿ ಕೆಳಗೆ ಬರುತ್ತೆ. ಹಾಗಾಗಿ ನೀವು 3x ಸ್ಟಾರ್ಟ್ ಮಾಡಿ 8x ನೋಡ್ಕೋಬಹುದು ಜಾಗ ಸರ್, ಮೀಟರ್ ವರ್ಗೂನು. ಏನು ಅಂದ್ರೆ ಅಧಿಕ ಸಾಂದ್ರತೆ ಮತ್ತೆ ನಾವು ಸಾಂದ್ರತೆಯಲ್ಲಿ ಗಿಡಗಳನ್ನ ಬೆಳೆಸಿದಾಗ ನಿಯಮಿತವಾಗಿ ಸವರೂಕೆ ಮಾಡಬೇಕು ಮತ್ತು ಪೋಷಕಾಂಶಗಳ ನಿರ್ವಹಣೆ ಮಾಡ್ಬೇಕಾ? ಹೌದು ಸರ್, ವರ್ಷಕ್ಕೊಂದ್ಸತಿ ಅಂದ್ರೆ ಏನು ಕೀಟರೋಗ ಬಾಧೆಗಳಿಗೆ ಒಳಗಾಗಿರೋ ಅಡ್ಡದಿಡ್ಡಿ ಆಗಿರೋಂಥವನ್ನ ಅಥವಾ ಅದನ್ನ ಬೆಳಕು ಇದಕ್ಕೆ ಸೂರ್ಯನ ಶಾಖ ಅಥವಾ ಬೆಳಕು ಮಾಡ್ಕೋಬೇಕು ಅಷ್ಟೇ. ಅದನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಬೇರೆ ಅಂತರ 3x3 ನೀವು ಇಟ್ಕೋಬಹುದು ನೋಡ್ಕೊಂಡು. ಮತ್ತೆ ನಿಯಮಿತವಾಗಿ ಗೊಬ್ಬರ ಕೊಡಬೇಕು, ಯಾಕೆಂದ್ರೆ ಹತ್ರ ಇದ್ದಾಗ ಗಿಡಗಳು ಪೋಷಕಾಂಶಗಳ ಅಗತ್ಯತೆ ಜಾಸ್ತಿ ಇರುತ್ತೆ. ಇದರಲ್ಲಿ ಮೊದಲನೇ ವರ್ಷ ನಾವು ಏನ್ ಮಾಡ್ತೀವಿ ಅಂದ್ರೆ ಸಾರಜನಕ ರಂಜಕ ಪೊಟ್ಯಾಶಿಯಂ ಅನ್ನ ನಾವು 60-60-60 ಗ್ರಾಂ ಒಂದು ಗಿಡಕ್ಕೆ, ಎರಡನೇ ವರ್ಷಕ್ಕೆ ಇದ್ರ ದುಪ್ಪಟ್ಟಾಗುತ್ತೆ, 120-120-120 ಗ್ರಾಂ ಆಗುತ್ತೆ. 5ನೇ ವರ್ಷದಿಂದ 500 ಗ್ರಾಂ ಸಾರಜನಕ, 250 ಗ್ರಾಂ ರಂಜಕ, 250 ಗ್ರಾಂ ಪೊಟ್ಯಾಶ್ ಅನ್ನ ಕೊಡಬೇಕು. ಹೇಗೆ ಕೊಡಬೇಕು ಅಂತಂದ್ರೆ ಮರಗಳ ಸುತ್ತ 1-2 ಮೀಟರ್ ಅಂತರದಲ್ಲಿ ಒಂದು ವೃತ್ತಾಕಾರದ ಇದನ್ನು ತೆಗೆದು ಗೊಬ್ಬರಗಳನ್ನ ಒಳಗಡೆ ಹಾಕಬೇಕಾಗುತ್ತೆ. ಹಾಕಿ ನೀವು ಪ್ರತಿ ವರ್ಷ 10-15 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಎಣ್ಣೆ ಯಾವ್ದಾದ್ರೂ ಕಾಂಪೋಸ್ಟ್ ಅಥವಾ ಜೈವಿಕ ಗೊಬ್ಬರ ಬೇವಿನಿಂಡಿ ಇಂಥದ್ ಕೊಟ್ರೆ ಗಿಡಗಳು ಸದೃಢವಾಗಿ ಬೆಳೆಯುತ್ತೆ, ಕೀಟ ರೋಗದ ಬಾಧೆ ಕಡಿಮೆ ಇರುತ್ತೆ. ಅಲ್ಲದೆ ಇದು ನಾವು ಕಸಿ ಮಾಡಿದ ಗಿಡಗಳನ್ನ ನಾವು ಜೂನ್ ಮತ್ತೆ ಆಗಸ್ಟ್ ಅಲ್ಲಿ ನಾಟಿ ಮಾಡಿ ಈ ಮೊದಲನೇ ವರ್ಷ ಎರಡನೇ ವರ್ಷ ಗೊಬ್ಬರಗಳನ್ನ ಕೊಟ್ಕೊಂಡ್ ಬರಬೇಕು. ಈ ನೀರಿನ ಪ್ರಮಾಣಕ್ಕೆ ಬಂದ್ರೆ ಏನಾಗುತ್ತೆ, ನೀರಾವರಿ ಸೌಲಭ್ಯ ಇದ್ರೆ ಉತ್ತಮ, ಗಿಡಗಳ ಕ್ಷಮತೆ ಹೆಚ್ಚುತ್ತೆ ಮತ್ತೆ ಇಳುವರಿನೂ ಜಾಸ್ತಿ ಆಗುತ್ತೆ. ಅದು ಯಾವಾಗ ಕೊಡ್ಬೇಕಂದ್ರೆ, ಇವಾಗ ನಿಮ್ಮ ತೋಟದಲ್ಲಿ 50% ಗಿಡಗಳು ಹೂವು ಬಿಡಲು ಆರಂಭಿಸಿದಾಗ ನೀವು ಅದು ಜನವರಿ ಮಾರ್ಚ್ ಇಂದ ಒಂದು 15 ದಿನಗಳಿಗೊಮ್ಮೆ 40-50 ಲೀಟರ್ ನೀರು ಕೊಟ್ರೆ ಸಾಕು ಒಂದು ಗಿಡಕ್ಕೆ. ಇದನ್ನ ಒಂದು 5-6 ಸತಿ ಕೊಟ್ರೆ ಇಳುವರಿಯಲ್ಲಿ ಬಹಳ ವ್ಯತ್ಯಾಸ ಕಾಣುತ್ತೆ. ಈ ಗಿಡ ಹೆಚ್ಚಿನ ನೀರಿನ ಅಂಶ ಬೇಡೋದಿಲ್ಲ. ನೀವು ಏನಾದ್ರು ಹೂ ಬಿಡುವ ಸಮಯದಲ್ಲಿ ಕೊಟ್ರೆ ಚೆನ್ನಾಗಿ ಕಾಯಿ ಕಚ್ಚಿ ಇಳುವರಿ ಚೆನ್ನಾಗಿ ಬರುತ್ತೆ. ಇದು ತಮ್ಮ ಸಂಶೋಧನೆಯಿಂದ ಕೂಡ ಇದು ಸಾಬೀತಾಗಿದೆ. ಹೌದು, ತುಂಬಾ ಸಂತೋಷ. ಹೌದು, ಇದಾದ್ಮೇಲೆ ಸರ್ ನಾವು ಬೇಕಿದ್ರೆ ಇದರಲ್ಲಿ ಅಂತರ ಬೆಳೆಗಳನ್ನು ಬೆಳ್ಕೋಬಹುದು. 3-4 ವರ್ಷದವರೆಗೂ ಈ ಅಲ್ಪಾವಧಿ ತರಕಾರಿ ಬೆಳೆಗಳು, ದ್ವಿದಳ ಧಾನ್ಯ ಬೆಳೆಗಳು, ಮೇವಿನ ಬೆಳೆಗಳನ್ನು ಬೆಳ್ಕೋಬಹುದು. 6 ವರ್ಷದ ನಂತರ ಈ ಮಲೆನಾಡು ಭಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ವೆನಿಲಾ ಮತ್ತೆ ಕಾಳುಮೆಣಸನ್ನು ಕೂಡ ಹಬ್ಬಿಸಬಹುದು. ಏನು ಅಂತಂದ್ರೆ ಹಬ್ಬಿಸಬಹುದು ಅಂತರ ಬೇಸಾಯ. ನಾವು ಅದಕ್ಕೆ ನಾವು ಏನು ಅಂತರ ಬೆಳೆಗಳಿಗೆ ಬೇರೆ ಬೇಸಾಯ ಪದ್ಧತಿ ಮತ್ತೆ ಬೇರೆ ಪೋಷಕಾಂಶಗಳನ್ನ ಕೊಡಬೇಕು. ಇದ್ರ ಜೊತೆಗೆ ಏನು ಹಾಕ್ತೀವೋ ಅದೇ ಇದಕ್ಕೆ ಸಾಕಾಗೋದಿಲ್ಲ. ಬೇಸಾಯ ಪದ್ಧತಿಗಳು ಇವಾಗ ಏನು ಬಳ್ಳಿ ಹಬ್ಬಿಸಿದ್ರೆ ಅದಕ್ಕೆ ಬೇರೆ ಗೊಬ್ಬರ ಕೊಡಬೇಕು. ಅದರದೇ ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಇದು ಅಂತರ ಬೆಳೆ. ನೀವು ಜೇನು ಪೆಟ್ಟಿಗೆನು ಕೂಡ ಇಡಬಹುದು ಸರ್, ಯಾಕಂದ್ರೆ ಅದು ಸೂಕ್ತ, ಅದು ತುಂಬಾ ಸೂಕ್ತ. ನೀವು ಗೇರು ತೋಟದಲ್ಲಿ ನೀವು ಜೇನು ಪೆಟ್ಟಿಗೆನ ಇಡಲೇಬೇಕಾಗುತ್ತೆ. ಹೌದು, ಇಟ್ರೆ ಇದು ಪರಾಗಸ್ಪರ್ಶ ಜಾಸ್ತಿ ಆಗುತ್ತೆ ಮತ್ತೆ ನಿಮ್ಗೆ ಜೇನುತುಪ್ಪನ ಸಿಗುತ್ತಲ್ಲ. ಹೌದು ಹೌದು, ಅದು ಒಂದು ಉಪ ಉತ್ಪನ್ನ ಆಗಿ ನಮ್ಗೆ ಸಿಗುತ್ತೆ. ಆಮೇಲೆ ಈ ಕೊಯ್ಲಿಗೆ ಬಂದ್ರೆ 2 ವರ್ಷಕ್ಕೆ ಶುರು ಆದ್ರೂ ನೀವು 3 ವರ್ಷದ ತನಕ ಬಿಟ್ರೆ ಗಿಡಗಳ ಬೆಳವಣಿಗೆ ಸದೃಢವಾಗುತ್ತೆ. ಮತ್ತೆ 8-10 ವರ್ಷಕ್ಕೆ ಒಂದು ಒಳ್ಳೆ ಒಂದು ಸುಮಾರು 1 ಕ್ವಿಂಟಲ್ ಅಷ್ಟು ಬರುತ್ತೆ. ಏನ್ ಮಾಡ್ಬೇಕಂದ್ರೆ ಕೆಳಗೆ ಬಿದ್ದಿರೋ ಹಣ್ಣುಗಳಿಂದ ನಾವು ಬೀಜನ ಬೇರ್ಪಡಿಸಬೇಕು. ಅದು ಉತ್ತಮ ವಿಧಾನ. ಈ ಬೇರ್ಪಡಿಸಿ ಇಲ್ಲ ಕಾಯಿಗಳಿಗೆ ಅದು ಡ್ಯಾಮೇಜ್ ಆಗುತ್ತೆ. ಈಗ ಒಂದು ಗೊಂಚಲಲ್ಲಿ ಇರುತ್ತೆ, ಯಾವ್ದೋ ಒಂದು ಹಣ್ಣು ತೆಗೆಯಕ್ಕೆ ಹೋದ್ರೆ ಉಳಿದಿದ್ದ ಕಾಯಿಗಳು, ಈಚುಗಳು ಅಥವಾ ಸಣ್ಣ ಈಚುಗಳು ಹೂವು ಎಲ್ಲ ಉದುರ್ಬಿಡುತ್ತೆ. ಆ ಬಿದ್ದಿದ ಹಣ್ಣಿನಿಂದ ಬೀಜ ಬೇರ್ಪಡಿಸಿ ಒಂದು 7-8% ತೇವಾಂಶ ಇರೋ ತರ ಬಿಸಿಲಿನಲ್ಲಿ 2-3 ದಿನ ಒಣಗಿಸಿ ನೀವು ಬೇಕಿರೋ 1 ವರ್ಷದವರೆಗೂ ಈ ಬೀಜಗಳನ್ನ ಸಂಗ್ರಹಣೆ ಮಾಡಿ ಇಡಬಹುದು. ನೀವು ಸಂಸ್ಕರಣೆಗೆ ಕಳಿಸೋಕ್ ಮುಂಚೆ ಇದನ್ನ 1 ವರ್ಷದ ತನಕ. ಈಗ ಗೇರ್ ಬೀಜದ ರಕ್ಷಣಾತ್ಮಕ ಕೆಲಸ ಯಾವ್ಯಾವ್ದಿರುತ್ತೆ? ಕೆಲವು ಬೆಂಕಿ ಹಾಕ್ಬಿಡ್ತಾರೆ ಅಥವಾ ಈಗ ಬೀಜ ತೆಗೆಯದೇ ಇಲ್ಲ ಅಲ್ಲೇ ಬಿಟ್ಬಿಡ್ತಾರೆ, ಅದು ಮಳೆ ನೀರು ಬಿದ್ದ್ಬಿಡುತ್ತೆ. ಹೌದು ಸರ್, ಅದು ತೆಗಿಬೇಕಾಗುತ್ತೆ, ಇಲ್ಲ ಅಂದ್ರೆ ಕೀಟ ರೋಗಗಳ ಬಾಧೆ ಜಾಸ್ತಿ ಆಗುತ್ತೆ. ನಾನು ಮೊದಲನೇ ಹೇಳ್ದಂಗೆ ಇದರಲ್ಲಿ ಕೀಟ ರೋಗ ಬಾಧೆಗಳ ಸ್ವಲ್ಪ ಕಡಿಮೆನೆ ಇದೆ. ಇದರಲ್ಲಿ ಪ್ರಮುಖವಾಗಿ ಇದನ್ನ ಬಾಧಿಸುವ ಕೀಟ ಯಾವುದು ಅಂದ್ರೆ ಟೀ ಸೊಳ್ಳೆ ಅಂತ ಸರ್. ಇದು ಏನ್ ಮಾಡುತ್ತೆ ಅಂದ್ರೆ ಚಿಗುರುಗಳು ಹೂವು ಮತ್ತೆ ಕಾಯಿಗಳಿಂದ ರಸ ಹೀರಿ ಅದು ಎಲ್ಲ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಚಿಗುರುಗಳು ಒಣಗೋಗುತ್ತೆ, ಹೂವು ಉದುರೋಗುತ್ತೆ, ಕಾಯಿಗಳ ಮೇಲೆ ಕಪ್ಪು ಬಣ್ಣದ ಗುರುತು ಬಂದ್ಬಿಡುತ್ತೆ. ಇದನ್ನ ತಡೆಗಟ್ಟಲಿಕ್ಕೆ ಇಮಿಡಾಕ್ಲೋಪ್ರಿಡ್ ಅಂತ 0.3 ದ್ರಾವಣ ತಯಾರಿಸಿ ಅಥವಾ 0.3 ml ಅನ್ನ ನೀವು 1 ಲೀಟರ್ ನೀರಿಗೆ ಹಾಕಿ ಬಳಸಬಹುದು. ಹೆಂಗೆ ಸ್ಪ್ರೇ ಹೇಗೆ ಮಾಡಬೇಕು? ನಾರ್ಮಲ್ ಸ್ಪ್ರೇ ಅಲ್ಲ ಸರ್, ಬ್ಯಾಕ್ ಸ್ಪ್ರೇ ಹಾಕಿ ಇಲ್ಲ ಅಂದ್ರೆ ಸರ್ 5 ml ಬೇವಿನ ಎಣ್ಣೆ ಹಾಕೊಂಡು ಅದನ್ನ ಗುಡ್ಡಗಾಡು ಪ್ರದೇಶದಲ್ಲಿ ಅದನ್ನ ಬಳಸಬಹುದು. ಅವಾಗ ಒಂದು ದೊಡ್ಡ ಪ್ರಮಾಣದ ಅಂದ್ರೆ ಇಡೀ ಊರ ರೈತರೆಲ್ಲ ಸೇರಿ ಡ್ರೋನ್ ಮೂಲಕ ಮಾಡ್ಕೋಬಹುದು. ಹೌದು ಸರ್, ಹೌದು, ದೊಡ್ಡ ಪ್ರಮಾಣ. ಈಗ ಒಂದು 1,500 ಎಕರೆ ಎಲ್ಲ ಪ್ರದೇಶ ಇದ್ರೆ ಹೌದು, ಅವರು ಎಲ್ಲ ಇಡೀ ಊರವರು ಸೇರಿ ಬಳಸ್ಕೋಬಹುದಾಗುತ್ತೆ. ಬಳಸ್ಕೋಬಹುದು ಸರ್. ಇನ್ನೊಂದು ಅಂದ್ರೆ ಬೇರು ಮತ್ತೆ ಕಾಂಡ ಕೊರಕ, ಇದು ಏನಾದ್ರೂ ಬಂತು ಅಂದ್ರೆ ಗಿಡ ನಿಧಾನಕ್ಕೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಲು ಆರಂಭಿಸುತ್ತೆ. ಮತ್ತೆ ನೀವು ಬುಡವನ್ನು ಅಂದ್ರೆ ಕಾಂಡವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ರಂಧ್ರಗಳಿರುತ್ತೆ, ಆ ರಂಧ್ರಗಳಿಂದ ಮರದ ಪುಡಿ ಮತ್ತೆ ಹಿಕ್ಕೆ ಹುಳದ ಹಿಕ್ಕೆ ಕೂಡ ಬರ್ತಾ ಇರುತ್ತೆ. ಅದನ್ನ ನಾಶ ಮಾಡಬೇಕು. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ 0.2 ಅದರ ದ್ರಾವಣ ಇದು ಕ್ಲೋರೋಪೈರಿಫಾಸ್ ತಗೊಂಡು ಮತ್ತೆ 0.3 ಅಥವಾ ಇಮಿಡಾಕ್ಲೋಪ್ರಿಡ್ ಅಲ್ಲಿ ನೆನೆಸಿ ಹತ್ತಿಯ ಉಂಡೆಯನ್ನ ಆ ಮರಕ್ಕೆ ಇಟ್ಟರೆ ಸ್ವಲ್ಪ ಇದು ಕಡಿಮೆ ಆಗುತ್ತೆ. ನಿಯಮಿತವಾಗಿ ತಪಾಸಣೆ ಮಾಡಿ ಈ ತರ ಯಾವುದು ಬೇರು ಮತ್ತೆ ಕಾಂಡ ಕೊರಕ ಜಾಸ್ತಿ ಇದ್ದಲ್ಲಿ ಅದನ್ನ ನಾಶ ಮಾಡುವುದು ಒಳ್ಳೇದು ಸರ್. ಅದು ಆಯ್ತು ಡಾಕ್ಟರ್ ಸುನಿತಾ ಮೇಡಮ್ ಅವರು. ಈಗ ಗೋಡಂಬಿ ಬೆಳೆ ಬೇಸಾಯದ ಬಗ್ಗೆ ಹೇಳಿದ್ರಿ, ಗೋಡಂಬಿ ಏನು ಉತ್ಪಾದನೆ ಬಗ್ಗೆ ಹೇಳಿದ್ರಿ, ಮಾರುಕಟ್ಟೆ ಬಗ್ಗೆ ಸ್ವಲ್ಪ ಹೇಳ್ಬಿಡಿ. ನಮ್ಮ ರೈತರು ಈ ಗೋಡಂಬಿ ಬೆಳೆದ ಮೇಲೆ ಏನು ಯಾವ ತರ ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಮುಂದೇನ್ ಮಾಡ್ಬೇಕು ಈಗ ಸರ್? ಈ ಗುಣ ಆಗ್ಬೇಕು. ಚಿಂತಾಮಣಿ ಕಡೆ ಎಲ್ಲ ಒಂದು ಸಂಸ್ಕರಣೆ ಘಟಕ ಇದೆ, ಅಲ್ಲಿಗೆ ಕೊಡಬಹುದು. ಅವರಿಗೆ ಏನಾದ್ರೂ ಬೆಲೆ ಸರಿ ಇಲ್ಲ ಅಂದ್ರೂ 1 ವರ್ಷ ವರ್ಷದವರೆಗೆ ಸಂಗ್ರಹಣೆ ಮಾಡಿಟ್ಕೋಬಹುದು. ಏನು ಆಗೋದಿಲ್ಲ, ಯಾಕೆಂದ್ರೆ ಹೊರಗಿನ ಸಿಪ್ಪೆ ಒಂಥರ ದಪ್ಪ ಆಗಿರುತ್ತೆ, ಗಟ್ಟಿ ಇರುತ್ತೆ, ಒಳಗಡೆ ಎಣ್ಣೆ ಇರುತ್ತೆ. ಆಯ್ತು ಮೇಡಮ್, ಇದಾಯ್ತು. ಈಗ ನೀವು ಒಳಗಡೆ ಇರಂತ ಒಂದು ಅದೇನು ಒಂದು ಬೀಜ ಬೀಜ ಅದ್ರ ಬಗ್ಗೆ ಆಯ್ತು. ಈಗ ಹೊರಗಡೆ ಇರಂತ ಏನು ಹೊಸಕ್ ಅಂತೇವಲ್ಲ, ಅದಕ್ಕೂ ಉಪಯೋಗ ಇರಬಹುದು. ಯಾವ್ದಕ್ಕೆ ಬಳಸ್ತಾರೆ, ಏನ್ ಮಾಡ್ತಾರೆ ಅಂದ್ರೆ, ಈ ಗೋಡಂಬಿ ಸಂಸ್ಕರಣೆ ಮಾಡ್ಬೇಕಾದ್ರೆ ಒಂದು ನೀರನ್ನ ಚಿಮುಕಿಸಿ ಒಂದು 18-25% ತೇವಾಂಶ ಬರಂಗೆ ಹದಗೊಳಿಸ್ತಾರೆ. ಅದನ್ನ ಮೂರು ವಿಧಾನದಲ್ಲಿ ಆ ಸಿಪ್ಪೆನ ಸುಲಿತಾರೆ. ಒಂದು ರಂಧ್ರಗಳಿರುವಂತಹ ಡ್ರಮ್ಗಳನ್ನ ಉರಿ ಮೇಲೆ ಶಾಖದ ಮೇಲೆ ತಿರುಗಿಸ್ತಾ ಇರ್ತಾರೆ, ಗೋಡಂಬಿ ಬೀಜ ಹಾಕ್ತಾ ಇರ್ತಾರೆ, ಅದು ಹೊರಗಡೆ ಇನ್ನೊಂದು ಕಡೆಯಿಂದ ಹೊರಗಡೆ ಬರುತ್ತೆ, ಅದರಲ್ಲಿ ಸ್ವಲ್ಪ ಸೀದು ಇದಾಗುತ್ತೆ. ಎರಡನೇ ವಿಧಾನ ಅಂದ್ರೆ ಕವಚದ ಬೀಜದ ಎಣ್ಣೆ, ಕ್ಯಾಶ್ಯೂ ನಟ್ ಸೀಡ್ ಆಯಿಲ್, ಕರ್ನಲ್ ಆಯಿಲ್ ಅಂತ ಏನ್ ಹೇಳ್ತೀವಿ, ಅದನ್ನ 155-160°C ಕುದಿಸ್ತಾ ಇರ್ತಾರೆ. ಅದ್ರಲ್ಲಿ ಹಾಕಿದ್ರೆ ಎಣ್ಣೆ ಬೇರೆ ಹೋಗುತ್ತೆ, ಆ ಕವಚದ ಎಣ್ಣೆ ಬೇರೆ ಹೋಗುತ್ತೆ, ಈ ಬೀಜ ಬೇರೆ ಕಡೆ ಬರುತ್ತೆ. ಇನ್ನೊಂದು ಹಬೆಯಲ್ಲಿ ಬೇಯಿಸೋದು. ಈ ಮೂರು ವಿಧಾನಗಳಲ್ಲಿ ಮೂರನೇ ವಿಧಾನ ಬಹಳ ಉತ್ತಮ. ಅದರಲ್ಲಿ ಆ ಗೋಡಂಬಿ ಕವಚದ ಎಣ್ಣೆ ಇದೆಯಲ್ಲ ಸರ್, ಕ್ಯಾಶ್ಯೂನಟ್ ಶೆಲ್ ಲಿಕ್ವಿಡ್ ಅಂತ ಕರೀತಾರೆ, ಅದು ಈ ಬ್ರೇಕ್ ಲೈನಿಂಗಿಗೆ ಮತ್ತೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ತುಂಬಾ ಬಳಸ್ತಾರೆ. ನಾವು ಮೆಡಿಸಿನ್ ಆಗಿ ಉಪಯೋಗ ಇಲ್ಲ ಸರ್, ಅದು ಇಂಡಸ್ಟ್ರಿಯಲ್ ಪರ್ಪಸ್. ಆಮೇಲೆ ಆ ಗೋಡಂಬಿ ಕೆಲವು ಕಡೆ ಅದು ಈಗ ಡಿಕೇಯಿಂಗ್ ಆಗುತ್ತಲ್ಲ, ಬಹಳ ಹೆಚ್ಚು ಮಳೆ ಬೀಳ ಪ್ರದೇಶದಲ್ಲಿ ಅದು ಕಾಲಿಗೆ ಉಪಯೋಗಿಸ್ತಾರೆ, ಅದು ರಕ್ಷಣಾ ಕವಚ ಆಗಿ. ಹೌದು ಸರ್, ಅಂದ್ರೆ ಹೊರಗಡೆ ಒಳಿಬಾರ್ದು ಅಂತ, ಹೊರಗಡೆ ಹೊರಭಾಗಕ್ಕೆ ಹೊರಭಾಗ ಹೊರಭಾಗ ದೇಹದ ಹೊರಭಾಗಕ್ಕೆ ನಾವು ಇದು ಪಾಯ್ಸಿನ್ ಇದ್ದಂಗೆ. ಹೌದು, ಪಾಯ್ಸಿನ್ ಅಲ್ಲ. ಹೌದು, ಈ ತರ ಮಾಡ್ತಾರೆ. ಆಮೇಲೆ ಗೋಡಂಬಿ ಬೀಜದ ಮೇಲೆ ಒಂದು ತೆಳುವಾದ ಪದರ ಇರುತ್ತೆ ಸರ್, ಅದು ಈ ನಮ್ಮ ಕೋಳಿ ಏನು ಸಾಕ್ತಾರಲ್ಲ ಅವರಿಗೆ ಫೀಡ್ ಆಗಿ ಅದನ್ನ ಉಪಯೋಗಿಸ್ತಾರೆ, ಬಳಸ್ತಾರೆ ಆ ಇಂಡಸ್ಟ್ರಿ ಅವರು ಅದನ್ನ ಬಳಸ್ತಾರೆ. ಮತ್ತೆ ಬೀಜ ಏನಿಲ್ಲ ಸರ್, ನಾವು ಸಂಸ್ಕರಣೆಗೆ ನಾವು ಇಡೀ ಗೋಡಂಬಿ ಬೀಜನೇ ತಗೊಂಡೋಗಿ ಕೊಟ್ರೆ ಒಂದು ಕೆಜಿಗೆ ಇಷ್ಟು ಅಂತ ತಗೊಳ್ತಾರೆ ಅವರು. ಅವ್ರು ಸಂಸ್ಕರಣೆ ಮಾಡಿ ಅದನ್ನ ಬೇರೆ ಬೇರೆ ತರ ವಿಂಗಡಣೆ ಮಾಡಿ ಉಂಡೆ ಬೀಜ ಮತ್ತೆ ಹೋಳು ಪೀಸು ಚಿಕ್ಕ ಚಿಕ್ಕ ಚೂರುಗಳು ಅಥವಾ ಪುಡಿ ಅದರಿಂದ ಎಣ್ಣೆನು ತೆಗಿತಾರೆ ಕ್ಯಾಶ್ಯೂ ಬೀಜದಿಂದ. ಈಗ ಕ್ಯಾಶ್ಯೂ ಒಂದು ಸಂಸ್ಕರಣೆ ಮಾಡಿನೂ ಕೂಡ ನಾವು ಮಾರಕ ಅವಕಾಶ ಇದೆ. ನಾವು ಹೇಗೆ ಶೇಂಗಾ ಬೀಜ ಮಾಡಿ ಮಾರ್ತೀವಿ. ಆಮೇಲೆ ಇನ್ನೊಂದು ಇಲ್ಲಿ ರೈತರಿಗೆ ಏನಾಗುತ್ತೆ ಅಂದ್ರೆ ಗೋಡಂಬಿ ಹಣ್ಣನ್ನು ಕೂಡ ಅವರು ಸಂಸ್ಕರಣೆ ಮಾಡಿ ಮಾರಬಹುದು. ಓಹೋ, ಅದು ಬರುತ್ತೆ. ಅದು ಬರುತ್ತೆ. ಅದರಿಂದ ಹೇಳ್ದಂಗೆ ಪಾನೀಯಗಳು ಮತ್ತೆ ಜಾಮು ಅಂತದೆಲ್ಲ ಮಾಡಿ ಮಾರಬಹುದು. ಸಾಕಷ್ಟು ಅವಕಾಶ ಇದೆ. ಅವಕಾಶ ಇದೆ. ತುಂಬಾ ಸಂತೋಷ ಡಾಕ್ಟರ್ ಸುನೀತಾ ಮೇಡಮ್ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVKದ ತೋಟಗಾರಿಕಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ನಮ್ಮ ರೈತ ಬಾಂಧವರಿಗೆ ಗೇರು ಬೀಜ ಬೇಸಾಯದ ಮಹತ್ವ ಕುರಿತು ಮಾಹಿತಿ ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಸುನೀತ್ ಮೇಡಮ್ ಅವ್ರ ಜೊತೆಗೆ ಗೇರು ಬೀಜದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ದಯವಿಟ್ಟು ಹೇಳಿ. 7252550736. ಧನ್ಯವಾದಗಳು. ಧನ್ಯವಾದಗಳು ಸರ್. ಶರಣಾರು